ಋಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ, ಘನ ಕೃಷಿ. ಏಳನೇ ಪ್ರಕರಣವು ಮುಂಗಾರಿಯ ಧಾನ್ಯಗಳು. ಮುಂಗಾರಿಯ ಧಾನ್ಯವೆಂದರೆ ಮೃಗಪಂಚಕದ ಮಳೆಯಲ್ಲಿ ಬಿತ್ತತಕ್ಕಂಥ ಮುಂಗಾರಿಯ ಜೋಳವು ಮತ್ತು ನೆಲ್ಲು, ಸಜ್ಜೆ, ನವಣಿ, ರಾಗಿ, ಸಾವಿ, ಬರಗು, ಹಾರಕ, ಎಳ್ಳು, ಶೇಂಗಾದ ಬೀಜ ಮತ್ತು ತೊಗರೆ, ಹೆಸರು, ಹುರುಳಿ, ಅಲಸಂದಿ, ಅವರಿ, ಬೆಳ್ಳುಳ್ಳಿ, ಮೆಣಸಿನ ಗಿಡ, ಹವೀಜ, ಜೀರಿಗೆ, ಪುಂಡಿ, ಮಡಿಕೆ, ಉದ್ದು, ತಿಂಗಳದ ಅವರಿ, ಸೆಣಬು ಮೊದಲಾದ 18 ಜೀನಸದ ಧಾನ್ಯಗಳಲ್ಲಿ ಕೆಲವು ಧಾನ್ಯಗಳು ಹಾಗೂ ಮುಂಗಾರಿ ಮತ್ತು ಹಿಂಗಾರಿ ಇವುಗಳ ಮಧ್ಯದ ಆಶ್ಲೇಷ, ಮಘ, ಹುಬ್ಬಿ ಮುಂತಾದ ಕೆಲವು ಮಳೆಗಳಲ್ಲಿ ಬಿತ್ತತಕ್ಕಂಥದ್ದಾದ ಹತ್ತಿಯು. ಇದು ಹಿಂಗಾರಿ ಮುಂಗಾರಿಗಳ ಮಧ್ಯದ ಬೆಳೆಯು. ಮುಂಗಾರಿಯ ಧಾನ್ಯವನ್ನು ಬಿತ್ತುವುದಕ್ಕೆ ರೋಹಿಣಿ, ಮೃಗಶಿರ, ಆರಿದ್ರಿ, ಪುಷ್ಯ, ಪುನರ್ವಸು, ಆಶ್ಲೇಷ ಈ 6 ಮಳೆಗಳಲ್ಲಿ ಮುಂಗಾರಿಯನ್ನು ಬಿತ್ತುವುದು. ಮೊರಡಿ, ಮಸುಬು, ಉಸುಕು, ಬೆರಕೆಯಾದ ಮಸಾರಿ, ಗರಸು ಮಸಾರಿ, ಕೆಂಪು ಮಸಾರಿ, ಮೊರಡಿ, ಕರಳು ಭೂಮಿ, ಸವಳು ಭೂಮಿ, ಕಟಕದ ಭೂಮಿ ಈ ಪ್ರಕಾರದ ಭೂಮಿಗಳಲ್ಲಿ ಮುಂಗಾರಿಯನ್ನು ಖರೀಫ್ ಸಹಿತವಾಗಿ ಬಿತ್ತುವುದು. ಆದರೆ ಈ ಪ್ರಕಾರದ ಯಾವತ್ತೂ ಭೂಮಿಯು ಹಿಂದೆ ಹೇಳಿದ ಪ್ರಕಾರ ತಿದ್ದುವಿಕೆಯು ಇಲ್ಲದೆ ಹೋದರೆ ಚೆನ್ನಾಗಿ ಯಾವ ಬೆಳೆಯೂ ಬೆಳೆಯಲಾರದು ಮತ್ತು ಇಂಥ ಭೂಮಿಗಳಲ್ಲಿ ಗೊಬ್ಬರವನ್ನು ಹಾಕಿದರೆ ಆ ಗೊಬ್ಬರದ ತ್ರಾಣವು 3 ವರ್ಷದವರೆಗೂ ಇರುವುದು. ಆಮೇಲೆ ಯಾವಾಗಲೂ 3 ವರ್ಷಕ್ಕೊಮ್ಮೆ ಗೊಬ್ಬರವನ್ನು ಹಾಕುತ್ತಾ ವರ್ಷ ವರ್ಷಕ್ಕೂ ಮಡಿಕೆಯನ್ನು ಹೊಡೆದು ಹರಗುತ್ತಾ ಮುಂಗಾರಿಯ ಧಾನ್ಯವನ್ನು ಬಿತ್ತುತ್ತಾ ಹೋಗಬೇಕು. ಊರ ಸಮೀಪದ ಹಾಳು ಮೋಳಿಗಳಲ್ಲಿ, ಉಸುಕು ಭೂಮಿಗಳಲ್ಲಿ ಸಜ್ಜೆಯು ವಿಶೇಷವಾಗಿ ಬೆಳೆಯುವುದು ಮತ್ತು ಕೇಸರಿಯಲ್ಲಿ ಸಾಸುವೆಯು, ನವಣಿಯು, ಕೇಸರಿ ಕವಳಿಯು, ಎಳ್ಳು, ಹಾರಕ, ಕಡಲಿ ಮುಂತಾದ ಧಾನ್ಯಗಳು ಮತ್ತು ಮುಂಗಾರಿಯ ಧಾನ್ಯವು ಗೊಬ್ಬರವು ವಿಶೇಷವಾದ ಹಾಗೆಲ್ಲ ಬೆಳೆಯುವವು. ಕಲ್ಲು ಹೊಲಗಳಲ್ಲಿ, ಕಪ್ಪು ಮಿಶ್ರಿತವಾದ ಮೊರಡಿಗಳಲ್ಲಿ ಗೊಬ್ಬರ ಹಾಕುವುದರಿಂದ ಜೋಳದ ಬೆಳೆಯೂ ಚೆನ್ನಾಗಿಯಾಗುವುದು ಮತ್ತು ಹಾಳು ಭೂಮಿಗಳಲ್ಲಿ ಸಜ್ಜೆ ಮತ್ತು ಜೋಳವು ಗೊಬ್ಬರ ವಿಶೇಷವಾದರೆ ತಂಬಾಕವೂ ಬೆಳೆಯುತ್ತದೆ. ಉಸುಕಿನ ಭೂಮಿಯಲ್ಲಿ ಗೊಬ್ಬರವನ್ನು ಹಾಕಿದರೆ ತಂಬಾಕು ಬೆಳೆಯಬಹುದು. ಕರಳು ಭೂಮಿಗೆ ಒಡ್ಡು ಹಾಕಿ ಗೊಬ್ಬರವನ್ನು ವಿಶೇಷವಾಗಿ ಹಾಕಿ ಸ್ವಲ್ಪ ನೀರು ನಿಲ್ಲುವ ಹಾಗೆ ಮಾಡಿದರೆ ನೆಲ್ಲು ಬಿತ್ತಬೇಕು. ಇಲ್ಲದಿದ್ದರೆ ಆ ಹೊಲಗಳಿಗೆ ಜೋಳವನ್ನು ಬಿತ್ತಬೇಕು ಮತ್ತು ಕೆಂಪು ಮಸಬುಗಳಲ್ಲಿ ಮುಂಗಾರಿಯ ಸರ್ವಧಾನ್ಯಗಳು ಬೆಳೆಯುವವು. ಉಸುಕು ಮಸಾರಿಗಳಲ್ಲಿ ಖರೀಫ್ ಧಾನ್ಯಗಳು ವಿಶೇಷವಾಗಿ ಬೆಳೆಯುವವು. ನೆಲ್ಲು ನೆಲದಲ್ಲಿ ನೀರು ನಿಲ್ಲುವ ಹಾಗಿದ್ದ ತಗ್ಗು ಭೂಮಿಯ ಒಂಡು ಮಣ್ಣನಷ್ಟಕ್ಕೆ ನೆಲ್ಲು ಬಿತ್ತಿ ತೆವರು ಕಟ್ಟು ಮೊದಲಾದ ಉಳಿದ ಭೂಮಿಗೆ ಮುಂಗಾರಿಯನ್ನು ಬಿತ್ತಬೇಕು. ತೀರಾ ಕನಿಷ್ಠ ಪ್ರತಿಯ ಕೆಟ್ಟ ಭೂಮಿಯಾದರೆ ಅಂಥ ಭೂಮಿಯಲ್ಲಿ ಗೊಬ್ಬರವನ್ನು ಹಾಕಿ ಮಡಿಕೆಯ ಹೊಡೆದು ಹರಗಿ ಹವೀಜನ್ನು, ಸೊಪ್ಪು ಮುಂತಾದನ್ನು ಬಿತ್ತಬೇಕು ಮತ್ತು ಮೊರಡಿಗಳಲ್ಲಿ ಸ್ವಲ್ಪ ಉತ್ತಮ ತರದ ಭೂಮಿಯು ಇದ್ದರೆ ಅಥವಾ ರಸವತ್ತಾದ ಉಸುಕು ಬೆಂಕಿಯಲ್ಲಿ ಶೇಂಗಾ ಬೀಜವನ್ನು ಬಿತ್ತಬೇಕು. ಇಂಥ ಭೂಮಿಯಲ್ಲಿ ಮಡಿಕೆಯನ್ನು ಹೊಡೆದು ಹರಗಿ ಬಿಳಿಯಳ್ಳು ಬಿತ್ತಬೇಕು ಮತ್ತು ಮೊರಡಿ ಮಸಾರಿಗಳಲ್ಲಿ ಹವಿಜ, ಅಜ್ವಾನ್, ಕಾರೆಳ್ಳು ಅಂದರೆ ಗುರೆಳ್ಳು ಬಿತ್ತಬೇಕು. ಬಿಳಿಯ ಕಟಕದ ಭೂಮಿಯಾದರೆ ಸ್ವಲ್ಪ ಮಡಿಕಟ್ಟು ಭೂಮಿಯಾಗಿದ್ದು ಅಲ್ಲಿ ಬಾವಿಯ ಆಸ್ಪದವಾಗಿದ್ದರೆ ಅಂಥ ಭೂಮಿಯಲ್ಲಿ ಜೀರಿಗೆ ಬೆಳೆಯುವುದು. ಸವಳು ಭೂಮಿಗೆ ಗೊಬ್ಬರವನ್ನು ವಿಶೇಷವಾಗಿ ಹಾಕಿದ್ದರೆ ಜೋಳವನ್ನು ಬಿತ್ತಬೇಕು. ಅಂಥ ಹೊಲಗಳಿಗೆ ಒಡ್ಡು ಹಾಕಿದ್ದರೆ ನೀರು ನಿಲ್ಲುವಷ್ಟಕ್ಕೂ ನೆಲ್ಲು ಬಿತ್ತಿ ಉಳಿದ ಭೂಮಿಯಲ್ಲಿ ಮುಂಗಾರಿಯನ್ನು ಬಿತ್ತಬೇಕು. ಮುಂಗಾರಿಯನ್ನು ಊರಿಗೆ ಸಮೀಪವಾದ ಕನಿಷ್ಠ ಪ್ರತಿಯ ಭೂಮಿಗಳಾದ ಹಾಳು, ಮೊಳಿ, ಗರಸು, ಮಸಬು, ಮೊರಡಿ, ಮಸಾರಿ, ಕಲ್ಲು ಭೂಮಿ, ಸವಳು ಭೂಮಿ, ಕರಲು ಭೂಮಿ ಮುಂತಾದ ಇಂಥ ಕನಿಷ್ಠ ಭೂಮಿಗಳನ್ನು ಚೆನ್ನಾಗಿ ತಿದ್ದಿ ಗೊಬ್ಬರ ಹಾಕಿ ಕುರಿ ತರಬಿಕೊಂಡು ಇಂಥ ಭೂಮಿಯಲ್ಲಿ ಮುಂಗಾರಿಯನ್ನು ಬಿತ್ತುವ ಮಳೆಯಲ್ಲಿ ಹಸಿಯಾದರೆ ಸಮಯ ನೋಡಿ ಮುಂಗಾರಿಯನ್ನು ಬಿತ್ತಬೇಕು. ಮತ್ತು ಈ ಭೂಮಿಗಳ ದರವು ಕಡಿಮೆ ಇದ್ದು ತಿದ್ದುವಿಕೆಯಿಂದ ಧಾನ್ಯದ ಬೆಳೆಯು ವಿಶೇಷವಾಗಿ ಉತ್ಪನ್ನವು ಚೆನ್ನಾಗಿ ಆಗುತ್ತದೆ. ಮುಂಗಾರಿಯ ಆರು ಮಳೆಗಳಲ್ಲಿ ರೋಹಿಣಿ, ಮೃಗಶಿರಾದಲ್ಲಿ ಮಸಬು, ಮೊರಡಿ, ಕರಲು ಭೂಮಿಗಳಲ್ಲಿ ಮುಂಗಾರಿಯ ಜೋಳವನ್ನು ಸ್ವಲ್ಪ ಸಜ್ಜೆ ಬೆರಸುಗಾಳು ಕೂಡಿಸಿ ಬಿತ್ತಬೇಕು. ಹಾಳು ಮೊಳಿಗಳಿಗೆ ಸಜ್ಜೆಯನ್ನು ಬಿತ್ತಬೇಕು. ಉಸುಕು ಭೂಮಿಯಲ್ಲಿ ಸಜ್ಜೆಯನ್ನು ಬಿತ್ತಬೇಕು. ರೋಹಿಣಿ, ಮೃಗಶಿರ ಮಳೆಗಳಲ್ಲಿ ಯಾವ ಭೂಮಿಗಳಾದರೂ ಮುಂಗಾರಿಯ ಜೋಳವನ್ನು ಖರೀಪದ ಯಾವತ್ತೂ ಅಕ್ಕಡಿಯ ಧಾನ್ಯಗಳು ಸಹಿತ ಬಿತ್ತುವುದು ಉತ್ತಮವು. ಆರಿದ್ರಿ ಪುಷ್ಯದಲ್ಲಿ ಮಧ್ಯಮವು, ಪುನರ್ವಸು ಆಶ್ಲೇಷದಲ್ಲಿ ಸಾಮಾನ್ಯವು. ಒಂದು ಪಕ್ಷದಲ್ಲಿ ಉತ್ತಮ ಪ್ರತಿಯ ಅವಲು ಭೂಮಿಯಾದರೆ ಅಂಥ ಭೂಮಿಗಳಿಗೆ ಮೃಗಶಿರ ಕಾಲದಲ್ಲಿ ಹಸಿಯಾಗದೇ ಇದ್ದಲ್ಲಿ ಮುಂದೆ ಪುನರ್ವಸು ಮಳೆಗಳಲ್ಲಿ ಬಿತ್ತಿದರೂ ಸಂಶಯವಿಲ್ಲವು. ಮುಂಗಾರಿಯ ಹೊಲಗಳಲ್ಲಿ ಮತ್ತು ನೆಲ್ಲು ಹೊಲದ ದಂಡೆಯಲ್ಲಿ ರಾಗಿಯನ್ನು ಬಿತ್ತಿದರೆ ಊಟಕ್ಕಾದರೂ ಉಪಯೋಗವು. ಮತ್ತು ಬುರುಬುರಿಯು ಹತ್ತುವಂಥ ಅವರಿ, ಅಲಸಂದಿ, ಹೆಸರು, ಮಡಿಕೆ, ಹುರುಳಿ ಈ ಧಾನ್ಯಗಳನ್ನು ತುಂಬಿ ಇಡಬೇಕಾದರೆ ರಾಗಿಯನ್ನು ಸಮತೂಕವಾಗಿ ಕಲಸಿ ಈ ಧಾನ್ಯಗಳನ್ನು ಕಣಜದಲ್ಲಿ, ಗಳಿಗೆಯಲ್ಲಿ, ಗುಮ್ಮಿಗಳಲ್ಲಿ ಇಲ್ಲವೇ ಬುಟ್ಟಿಗಳಲ್ಲಿ ತುಂಬಿ ಮೇಲೆ ಗೇಣು, ಚೋಟು ಉದ್ದವಾಗುವ ಹಾಗೆ ರಾಗಿಯನ್ನು ಮೆತ್ತು ಹಾಕಿ ಇಟ್ಟರೆ ಎಷ್ಟು ದಿವಸ ಇದ್ದ ಕಾಲಕ್ಕೂ ಹುಳುಗಳು ಹತ್ತುವುದಿಲ್ಲವು. ಎರಿಯ ಭೂಮಿಗಳಾದ ಉತ್ತಮ ಭೂಮಿಗಳಲ್ಲಿ ಹಿಂಗಾರಿಯನ್ನು ಬಿತ್ತುವುದು ಉತ್ತಮವು. ಅಥವಾ ಒಂದು ಪಕ್ಷಕ್ಕೆ ಅಂಥ ಭೂಮಿಗಳಾದರೂ ಈ ಗ್ರಂಥದ ನಾಲ್ಕನೇ ಪ್ರಕರಣದಲ್ಲಿ ಹೇಳಿದಂತೆ ಗೊಬ್ಬರವನ್ನು ಹಾಕಿ ಮತ್ತು ಐದನೇ ಪ್ರಕರಣದ ಕಲಮುಗಳಲ್ಲಿ ಹೇಳಿದಂತೆ ಮಡಿಕೆಯ ಹೊಡೆದು ಚೆನ್ನಾಗಿ ಹರಗಿ ಮುಂಗಾರಿಯ ಧಾನ್ಯಗಳನ್ನು ಬಿತ್ತಬೇಕಾದರೆ ಹಸಿಯಾದ ಸಮಯದಲ್ಲಿ ಹದದ ಮೇಲೆ ಬಿತ್ತಿ ಮೂರು ವೇಳೆ ಎಡೆ ಹೊಡೆದು ಎರಡು ವೇಳೆ ಸಮಯವರೆತು ಸದಿಯ ತೆಗೆಸಿದರೆ ಪ್ರತಿ ಕೂರಿಗೆಗೆ 30 ಹೇರಿನಂತೆ ಬೆಳೆಯಾಗುವುದು. ಮತ್ತು ಎರಿಯಲ್ಲಿ ತಂಪು ಎರಿಯ ಹೊಲವಾದರೆ ಮೊದಲು ಗೊಬ್ಬರವನ್ನು ಹಾಕಿ ಮಡಿಕೆಯ ಹೊಡೆದು ಎರಡು ಸಾಲು ಹರಗಿ ಪುನಃ ಒಂದು ಸಾಲು ಮಡಿಕೆ ಹೊಡೆದು ಬಿಡಬೇಕು. ಆಮೇಲೆ ಒಂದು ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು ವಿಶೇಷ ತಂಪು ಹಿಡಿದಿರುವುದು. ಆ ಹೊಲವನ್ನು ಸ್ವಲ್ಪ ಹೊರಪು ನೋಡಿ ಮತ್ತೊಮ್ಮೆ ಹರಗಿ ಪೂರ್ಣ ಹಸಿಯಾದ ಕ್ಷಣವೇ ಮುಂಗಾರಿ ಕಾಲದಲ್ಲಿ ರೋಹಿಣಿ, ಮೃಗಶಿರ, ಆರಿದ್ರಿಯ ಮಳೆಗಳಲ್ಲಿ ಹೊಂಗಲದ ಪ್ರಾಂತ್ಯದಲ್ಲಿ ಬೆಳೆಯುವ ಕೆಂಪು ಮೋಡಿಯ ಮೇಲಿದ್ದ ಬಳ್ಳುಳ್ಳಿಯನ್ನು ಬಿತ್ತಬೇಕು. ಅದು ಮಳೆಯ ಸಹಾಯದಿಂದ ಉತ್ಕೃಷ್ಟ ಬೆಳೆಯಾಗುವುದು. ಮತ್ತು ಈ ರೀತಿಯಿಂದ ತಯಾರು ಮಾಡಿದ ತಂಪು ಏರಿಯಲ್ಲಿ ಜೀರಿಗೆಯನ್ನಾದರೂ ಬಿತ್ತುವುದು. ಜೀರಿಗೆಯನ್ನಾದರೂ ಮುಂಗಾರಿಯ ಕಾಲದಲ್ಲಿ ಬಿತ್ತಬೇಕು. ಹಾಗೆ ಶಾಜೀರಿಗೆಯನ್ನಾದರೂ ಬಿತ್ತಿದರೆ ಬರುತ್ತದೆ. ಅವುಗಳ ಬೀಜಗಳನ್ನು ತರಬೇಕಾದರೆ ಆ ಪದಾರ್ಥಗಳು ಬೆಳೆಯುವ ದೇಶದಲ್ಲಿ ಹೋಗಿ ಮುಗ್ಗು ಹಾಯದಂತಹ ಹಸಬೀಜಗಳನ್ನು ತಂದು ಬಿತ್ತಬೇಕು. ಯಾತಕ್ಕೆಂದರೆ ಈ ಪದಾರ್ಥಗಳು ಎಲ್ಲ ದೇಶಗಳಲ್ಲಿ ಬೆಳೆದರೆ ಅದರ ಕ್ರಯವು ಕಡಿಮೆಯಾಗುವುದೆಂದು ಮುಗ್ಗು ಹಾಕಿ ಬೀಜವನ್ನು ಕೆಡಿಸಿ ಮಾರಾಟಕ್ಕೆ ಬಂದ ಗಡ್ಡೆಗಳನ್ನು ತೆಗೆದುಕೊಂಡು ಬಿತ್ತಿದರೂ ಬೆಳೆಯುತ್ತವೆ. ಈ ಪ್ರಕಾರದ ಬಳ್ಳುಳ್ಳಿಗಳನ್ನು ಬೆಳವಲ ಸೀಮೆಯ ಕೆಲವು ಪ್ರಾಂತ್ಯಗಳಲ್ಲಿ ಎರಿಯ ಹೊಲಗಳಲ್ಲಿ ಬಿತ್ತಿ ಬೆಳೆಯುತ್ತಾರೆ. ಕೇಸರಿಯ ಭೂಮಿಯು ಹಸನಾಗಿ ಸಮತಳವಾಗಿ ಸುತ್ತಲೂ ದೊಡ್ಡ ಒಡ್ಡು ಇದ್ದರೆ ಅಂಥ ಭೂಮಿಯಲ್ಲಿ ಗೋಧಿ, ಹತ್ತಿ, ಕಡಲಿ, ಅಗಸಿ, ಕುಸುಬಿ, ಬಿಳಿಜೋಳ, ಮುಂಗಾರಿ ಮೊದಲಾದ ಯಾವತ್ತೂ ಪದಾರ್ಥಗಳು ಮತ್ತು ಬಿಳಿಯಳ್ಳು, ಹುರುಳಿ, ನವಣಿ, ಸಾವಿ, ರಾಗಿ, ನೆಲ್ಲು ಮೊದಲಾದ ಧಾನ್ಯಗಳು ಬೆಳೆಯುತ್ತವೆ. ಅದರೊಳಗೆ ಕೇಸರಿ ಭೂಮಿಯ ಸಾವಿಯ ಬೆಳೆಯು ವಿಶೇಷವು. ಅದು ಕಾರಣ ಭೂಮಿಯನ್ನು ಪರೀಕ್ಷಿಸಿ ಅದರ ಲಕ್ಷಣಕ್ಕೆ ಸರಿಯಾಗಿ ಹೊಲದ ಕಾಲಿಗೆಯನ್ನು ತಿಳಿದು ಅವುಗಳಿಗೆ ಸರಿಯಾದ ಬೀಜವನ್ನು ಬಿತ್ತಬೇಕು. ನವಣಿ. ನವಣಿಯು ಮುಂಗಾರಿಯ ಧಾನ್ಯವು. ನವಣಿಯನ್ನು ಕೆಲವು ದೇಶಗಳಲ್ಲಿ ವಿಶೇಷವಾಗಿ ಬೆಳೆಯುತ್ತಾರೆ. ನವಣಿಯ ಬೆಳೆಯು ಕೇಸರಿ ಭೂಮಿಗಳಲ್ಲಿ, ಕಪ್ಪು ಭೂಮಿಗಳಲ್ಲಿ, ಯಾವ ಪ್ರಕಾರದ ಒಂಡು ಮಣ್ಣು ಇದ್ದ ಮಡಿಯ ಎಲ್ಲ ತರದ ಭೂಮಿಗಳಲ್ಲಿ, ತೋಟಪಟ್ಟಿಗಳಲ್ಲಿ ಚೆನ್ನಾಗಿ ಆಗುತ್ತದೆ. ನವಣಿಗಳೊಳಗೆ ಬೂದರ ನವಣಿ, ಹಾಲು ನವಣಿ, ಮಾಗಿಯ ನವಣಿ, ಕೆಂಪು ನವಣಿ, ಕಪ್ಪು ನವಣಿ ಎಂದು ಕೆಲವು ತರಗಳುಂಟು. ಅವುಗಳೊಳಗೆ ಬೂದರ ನವಣಿಯು ಉಂಬುವವರಿಗೆ ರುಚಿಯಾಗಿ, ಅಚ್ಚೇರೊಬ್ಬನಿಗೆ, ಆರಿದವರಿಬ್ಬರಿಗೆ, ಮಜ್ಜಿಗೆ ಹಾಕಿದರೆ ಮತ್ತೊಬ್ಬನಿಗೆ ಎಂದೀ ಪ್ರಕಾರ ಬಡವರಿಗೆ ಬಹಳ ಉಪಯೋಗವು. ಮತ್ತು ಹಾಲು ನವಣಿ, ಮಾಗಿಯ ನವಣಿ ಅನ್ನವು ಹೊಲಗಳಿಲ್ಲದವರಾದ ಬಡ ಜನರಿಗೂ ಬಲ್ಲಿದರಿಗಾದರೂ ರಾಜಾನ್ನದ ಹಾಗೆ ಸ್ವಲ್ಪ ಉತ್ತಮ ಮಧ್ಯಮದ ಪ್ರಕಾರ ಹಿತವಾಗಿರುವುದು. ಅದರಲ್ಲಿ ಹೆಸರು ಬೇಳೆಯನ್ನು ಮಿಶ್ರ ಮಾಡಿ ಅನ್ನವನ್ನು ಮಾಡಿದ್ದಾದರೆ ನವಣಿಯ ಅನ್ನವು ಬಹು ರುಚಿಯಾಗಿರುವುದು. ಆದರೆ ನವಣಿಯನ್ನು ಬಹಳ ಬೆಳೆದಿದ್ದರೆ ಬುರುಬುರಿ ಎಂಬ ಹುಳುಗಳು ಹತ್ತುವಂಥ ಕಡಲಿ ಮುಂತಾದ ಕಟಾಣದ ಧಾನ್ಯಗಳಲ್ಲಿ ಮತ್ತು ಖರೀಫದ ಮುಂಗಾರಿಯ ಅಕ್ಕಡಿ ಧಾನ್ಯಗಳಾದ ಅವರಿ, ಅಲಸಂದಿ, ತೊಗರಿ, ಹೆಸರು, ಹುರುಳಿ, ಮಡಿಕೆ ಮೊದಲಾದ ಧಾನ್ಯಗಳಲ್ಲಿ ಈ ನವಣಿಯನ್ನು ಸಮತೂಕವಾಗಿ ಕಲಸಿ ತುಂಬಿ ಮೇಗೇಣು ಚೋಟುದ್ದ ನವಣಿಯನ್ನು ಹಾಕಿ ತುಂಬಿ ಇಟ್ಟರೆ ಅಂಥ ಧಾನ್ಯಗಳು ಎಷ್ಟು ದಿವಸದವರೆಗೂ ಇಟ್ಟ ಕಾಲಕ್ಕೂ ಹುಳುಗಳು ಹತ್ತುವುದಿಲ್ಲವು. ಮತ್ತು ಇದರಂತೆ ರಾಗಿಯನ್ನಾದರೂ ಸಾವಿಯನ್ನಾದರೂ ಕಲಸಿ ಇಟ್ಟರೂ ಒಳ್ಳೆಯದೇ ಸರಿ. ಆದರೆ ತಮಗೆ ಬೇಕಾದಾಗ ಹಿಟ್ಟು ಜಲ್ಲಿಸುವ ಸಾಣಿಗೆಯಲ್ಲಿ ಹಾಕಿ ಜಲ್ಲಿಸಿದರೆ ತತ್ಕಾಲಕ್ಕೆ ಒಂದು ತಾಸಿನೊಳಗೆ ಖಂಡುಗಗಟ್ಟಲೆ ಧಾನ್ಯವನ್ನಾದರೂ ಕಡೆಗೆ ಮಾಡಿಕೊಳ್ಳಬಹುದು. ಶೇಂಗದ ಬೀಜವನ್ನು ಬಿತ್ತುವ ರೀತಿಯು. ಎರಿಯ ಭೂಮಿಗಳಲ್ಲಿ ರಸವತ್ತಾದ ಭೂಮಿ ಇದ್ದರೆ ಚೆನ್ನಾಗಿ ಗೊಬ್ಬರ ಹಾಕಿ ಮಡಿಕೆಯ ಹೊಡೆದು ಹರಗಿ, ಈ ಪ್ರಕರಣದ ಹಿಂದಿನ ಕಲಮಿನಲ್ಲಿ ತಂಪು ಎರಿಯ ವಿಷಯವಾಗಿ ಹೇಳಿದಂತೆ ಚೆನ್ನಾಗಿ ಭೂಮಿಯನ್ನು ಸಿದ್ಧ ಮಾಡಿಕೊಂಡು ಮುಂಗಾರಿಯ ಕಾಲದಲ್ಲಿ ಹಸಿಯಾದಾಗ ಮುಗ್ಗು ಹಾಯ್ದು ಕೆಳದಂಥ ಚಲೋ ಶೇಂಗಾ ಬೀಜವನ್ನು ಮೊದಲೇ ತರಿಸಿ ಇಟ್ಟು ಮೇಲಿಂದ ಮೇಲೆ ಆಗಾಗ್ಗೆ ಒಣಗಿಸುತ್ತಾ ಇಟ್ಟಿರಬೇಕು. ಅಂಥ ಬೀಜಗಳನ್ನು ಕೂರಿಗೆ ಹಿಂದೆ ಬುಕ್ಕ ಕಟ್ಟಿ ನಾಲ್ಕು ಬೆರಳಿಗೊಂದು ಬೀಜ ಬೀಳುವಂತೆ ಬಿತ್ತಬೇಕು. ಇಲ್ಲವೇ ಮಡಿಕೆಯ ಸಾಲು ಹಾಸಿ ಹಿಂದೆ ಬುಕ್ಕ ಕಟ್ಟಿ ಬಿತ್ತಿದರೂ ಬರುತ್ತದೆ. ಈ ಪ್ರಕಾರ ಬಿತ್ತಿದ ಮೇಲೆ ಅವುಗಳಿಗೆ ಯಾವಾಗಲೂ ನೀರು ಬೇಕೆಂಬುವ ಪ್ರಯೋಜನವಿಲ್ಲ. ಮುಂಗಾರಿಯ ಮಳೆಯ ಸಹಾಯದಿಂದ ಬೆಳೆಯುವುದು. ಅದು ಬಳ್ಳಿಗಳ ಹಾಗೆ ಹಬ್ಬಿ ಅದರ ಬೇರಿನಲ್ಲಿ ನೆಲದೊಳಗೆ ಕಾಯಿಗಳಾಗುವವು. ಅದರ ಬೆಳೆಯು ವಿಶೇಷವು. ಅದರ ಕ್ರಯವು ಚೆನ್ನಾಗಿ ಸಿಗುವುದು. ಅವುಗಳನ್ನು ಆರಿಸಿ ರಾಶಿ ಮಾಡಿಕೊಳ್ಳಬೇಕು. ಈ ಬೀಜಗಳನ್ನು ಮೃಗಶಿರ ಕಾಲದಲ್ಲಿ ಬಿತ್ತಬೇಕು. ಅದರ ಬೆಳೆಯು ಕಾರ್ತಿಕ ಮಾರ್ಗಶಿರ ಮಾಸಕ್ಕೆ ಬರುವುದು. ಮತ್ತು ತೋಟದಲ್ಲಿ ಬಿತ್ತಬೇಕಾದರೆ ಪುಷ್ಯ ಮಾಘ ಮಾಸದಲ್ಲಿ ಹಿಂಕಟ್ಟು ಬಿತ್ತಿದರೂ ಬರುತ್ತದೆ. ಆ ಬೀಜಗಳು ಕೆಂಪಾಗಿ ಮೇಲೆ ಸೊಟ್ಟಿ ಸಹಿತ ಗೊಂಚಲುಗಳಾಗಿ ನೆಲದಲ್ಲಿ ಬೇರಿನೊಳಗೆ ಕಾಯಿಗಳಾಗುವವು. ಅವುಗಳನ್ನು ಅಗಿದು ರಾಶಿಯ ಮಾಡಿಕೊಳ್ಳಬೇಕಾದರೆ ಸ್ವಲ್ಪ ಇದ್ದರೆ ಗುದ್ದಲಿಯಿಂದ ಅಗಿದು ಕಾಯಿಗಳನ್ನು ಆರಿಸಿಕೊಳ್ಳಬೇಕು. ಬಹಳವಾಗಿ ಇದ್ದರೆ ಮಡಿಕೆಯ ಹೊಡೆದು ಬೆನ್ನಿಂದಲೇ ಆರಿಸಿ ರಾಶಿ ಮಾಡಿಕೊಳ್ಳಬೇಕು. ಆ ಬೀಜಗಳನ್ನು ಭಕ್ಷಿಸುವುದಕ್ಕೂ ಗಾಣಕ್ಕೆ ಹಾಕಿ ಎಣ್ಣೆಯನ್ನು ಮಾಡುವುದಕ್ಕೂ ಬರುವುದು. ಅದರ ಎಣ್ಣೆಯು ದೀವಿಗೆಗೂ, ಉಂಬುವುದಕ್ಕೂ, ಬಟ್ಟೆಗಳನ್ನು ಮತ್ತು ನೂಲನ್ನು ಬಣ್ಣ ಮಾಡುವುದಕ್ಕೂ ಬರುತ್ತದೆ. ಎರಿಯಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಚುವ ರೀತಿಯು. ಎರಿಯಲ್ಲಿ ತಂಪಿನ ಎರಿ ರಸವತ್ತಾದ ಭೂಮಿಯಲ್ಲಿ ಮುಂಗಾರಿಯ ಕಾಲದಲ್ಲಿ ಮೆಣಸಿನ ಗಿಡಗಳನ್ನು ಹಚ್ಚುವುದು ಹೇಗೆಂದರೆ ಚಲೋ ಬೀಜಗಳನ್ನು ಮುಗ್ಗು ಹಾಯದ ಹಾಗೆ ತಿಂಗಳಿಗೆ ಎರಡು ತಿಂಗಳಿಗೆ ಬಿಸಿಲಲ್ಲಿ ಒಣಗಿಸುತ್ತಾ ಚೀಲದಲ್ಲಿ ತುಂಬಿ ಇಟ್ಟಿರಬೇಕು. ಗಡಿಗೆಯಲ್ಲಿ ಹರವೆಯಲ್ಲಿ ಹಾಕಿ ಇಡಬಾರದು. ಆ ಬೀಜಗಳು ಮುಗ್ಗು ಹಾಯ್ದಿದ್ದರೆ ಮುಂದೆ ಮೆಣಸಿನ ಗಿಡಗಳು ತಲೆಗೂಡು ಕಟ್ಟಿ ಎಲೆಗಳು ಮುದುಡಿಕೊಂಡು ಗಿಡಗಳು ಕೆಡುವುವು. ಅದು ಕಾರಣ ಚಲೋ ಬೀಜಗಳನ್ನು ಮೃಗಶಿರಾ ಮಳೆಯಲ್ಲಿ ಹಸಿಯಾದರೂ ಆಗದಿದ್ದರೂ ಮಡಿ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸಬೇಕು. ಮುಂದೆ ಪುಷ್ಯ, ಪುನರ್ವಸು, ಆಶ್ಲೇಷ ಮಳೆಗಳಲ್ಲಿ ಆ ಅಗಿಗಳನ್ನು ಕಿತ್ತಿ ಹಚ್ಚುವುದು ಹೇಗೆಂದರೆ, ಈ ಗಿಡಗಳನ್ನು ಹಚ್ಚಬೇಕಾದರೆ ಮುಂದೆ ಆ ಗಿಡಗಳ ಮಧ್ಯದಲ್ಲಿ ಸಣ್ಣ ಕುಡಗಳಿಂದ ಎಡೆಯ ಹರಗುವುದಕ್ಕೆ ಅಡಚಣೆಯೂ ಆಗದ ಹಾಗೆ ಮೊದಲೇ ಬೇತು ನೋಡಿ ಒಂದು ಹುರಿಯನ್ನು ತೆಗೆದುಕೊಂಡು ಅದಕ್ಕೆ ಒಂದೂವರೆ ಮೊಳಕ್ಕೆ ಒಂದರಂತೆ ಕಡ್ಡಿಯ ಹಾಕಿ ಗುರುತು ಮಾಡಿಕೊಂಡು ಆ ನುಲಿಕೆಯ ಆಚೆಗೊಂದು ಈಚೆಗೊಂದು ಗೂಟವನ್ನು ಹೊಡೆದು ಕಟ್ಟಿ ಆ ಗುರುತಿಗೆ ಸರಿಯಾಗಿ ಚೋಟು ತಗ್ಗಾಗುವ ಹಾಗೆ ಕೆದರಿ ಅದರಲ್ಲಿ ನೀರು ಹಾಕಿ ಎರಡೆರಡು ಮೆಣಸಿನ ಅಕ್ಕಿಗಳನ್ನು ಹಚ್ಚಿ ಗಟ್ಟಿಯಾಗಿ ಕೂಡಿಸಬೇಕು. ಇದರಂತೆ ಗಿಡಗಳು ಯಾಸಿಯಾಗದಂತೆ ಅವಸರ ಚೌರಸ ಸಾಲು ಸಾಲು ಕಾಣುವಂತೆ ಗಿಡಗಳನ್ನ ದಾರ ಹಿಡಿದು ಹಚ್ಚಬೇಕು. ಇದರಂತೆ ಹೊಲ ಯಾವತ್ತಕ್ಕೂ ಗಿಡಗಳನ್ನು ಹಚ್ಚುವುದು ಆದ ಮೇಲೆ ಮುಂದೆ ಯಾವ ಕಡೆಯಿಂದಲೂ ಹರಗಿದರೆ ಬರುವ ಹಾಗೆ ಮಾಡಿ ಬೇತಿನ ಮೇಲೆ ಯಾಸಿಯಾಗದೆ ಯಾವ ಕಡೆಗೆ ನೋಡಿದರೂ ಸಾಲುಗಳೇ ಕಾಣುವ ಹಾಗೆ ಮಾಡಿ ಮುಂದೆ ಸ್ವಲ್ಪ ದಿವಸಕ್ಕೆ ಅದರಲ್ಲಿ ಸದೆಯು ಹುಟ್ಟುತ್ತಾ ಹೋದರೆ ಒಂದಾವರ್ತಿ ಸದೆಯು ತೆಗೆಸಿ ಕೆಲವು ದಿವಸದ ಮೇಲೆ ಮನಿಸಾಲಿನ ಎಡೆಯ ಕುಂಟಿ ದಿಂಡಿಗೆ ಸಣ್ಣ ಪಿಳ್ಳೆ ಕುಡಗಳ ಹಾಕಿ ಗಿಡಗಳ ಬೊಡ್ಡಿಯು ನಾಲ್ಕು ಬೆರಳು ಉಳಿಯುವ ಹಾಗೆ ಅನುವರಿತು ಪೂರ್ವ ಪಶ್ಚಿಮಕ್ಕೆ ಒಂದಾವರ್ತಿ, ಉತ್ತರ ದಕ್ಷಿಣಕ್ಕೆ ಒಂದಾವರ್ತಿ ಹೀಗೆ ಅವಸರ ಚೌರಸ ಎಡೆಯ ಹರಗಿದರೆ ಗಿಡಗಳ ಬೊಡ್ಡಿಗೆ ಮಣ್ಣು ಏರಿ ನೀರು ಕಟ್ಟಿದ ಹಾಗಾಗಿ ವಿಶೇಷ ಬೆಳೆಯಾಗಿ ಒಂದು ಕೂರಿಗೆ ಹೊಲಕ್ಕೆ ನಲ್ವನಗ ಒಣ ಮೆಣಸಿನಕಾಯಿಗಳಾಗುವವು ಮತ್ತು ಗೊಬ್ಬರವನ್ನು ಹಾಕಿ ಕುರಿ ತರಬಿಸಿದರೆ ವಿಶೇಷ ಕಾಯಿಗಳಾಗುವವು. ಸ್ವಲ್ಪ ಗೊಬ್ಬರವು ಕಡಿಮೆಯಾಯಿತಾದರೆ 25-30 ನಗ ಒಣ ಮೆಣಸಿನಕಾಯಿಗಳು ಆಗುವವು. ಹಾಗೂ ಗೊಬ್ಬರವಿದ್ದರೆ ಗಿಡಗಳನ್ನು ಹಚ್ಚಿದರೆ ಕಡಲೆ ಗಿಡದಂತೆ ಗಿಡಗಳಾಗಿ ಅಲ್ಪ ಸ್ವಲ್ಪ ಕಾಯಿಗಳಾಗುವವು. ಈ ಭೂಮಿಗೆ ಗೊಬ್ಬರ ಶಕ್ತಿ ಇದ್ದ ಹಾಗೆ ಕಾಯಿಗಳು ವಿಶೇಷವಾಗುವವು. ಎರಿ ಮತ್ತು ಉಸುಕು ಭೂಮಿ ಹಾಗೂ ಚಲೋ ಒಂಡು ಪಡೆಯಾದರೂ ಮಸಾರಿಯಾದರೂ ಕುರಿ ತರುಬಿ ವಿಶೇಷ ಗೊಬ್ಬರ ಹಾಕಿದರೆ ಮೆಣಸಿನ ಗಿಡಗಳನ್ನು ಹಚ್ಚಬೇಕು. ಈ ಮೆಣಸಿನ ಗಿಡದ ಕಾಲಿಗೆ ಮುಂದೆ ಮುಂಗಾರಿ, ಹಿಂಗಾರಿ ಜೋಳ, ನವಣಿ, ಉದ್ದು, ರಾಗಿ ಮುಂತಾದ ಧಾನ್ಯಗಳಿಗೆ ಬಹು ಉಪಯೋಗವು. ಮತ್ತು ಸ್ವಲ್ಪ ನೀರು ನಿಲ್ಲುವ ಹಾಗೆ ಇದ್ದರೆ ನೆಲ್ಲು ಬಿತ್ತುವುದಕ್ಕೂ ಬರುತ್ತದೆ. ತೆವರು ಕಟ್ಟು ಭೂಮಿಗೆ ನೆಲ್ಲು ಬಿತ್ತದೆ ಜೋಳವನ್ನು ಮತ್ತು ಉಳಿದಾದ ಪದಾರ್ಥಗಳನ್ನು ಬಿತ್ತಬೇಕು. ಹಾಗೂ ಮೆಣಸಿನ ಗಿಡಗಳನ್ನು ಹರಗಿದಷ್ಟು ಉತ್ತಮವು. 7-8 ಹರಗಬೇಕು. ಬೀಡಿ ಸೆಳೆಯಗೊಡಬಾರದು. ಬಳ್ಳುಳ್ಳಿ ಎರಿಯ ಹೊಲಗಳಲ್ಲಿ ಮುಂಗಾರಿಯ ಕಾಲದಲ್ಲಿ ಬಳ್ಳುಳ್ಳಿಯನ್ನು ಬಿತ್ತುವುದು ಹೇಗೆಂದರೆ, ತಂಪಾದ ಎರಿಯ ಹೊಲವನ್ನು ಚೆನ್ನಾಗಿ ಹೊಡೆದು ಹರಗಿ ಗೊಬ್ಬರ ಹಾಕಿ ಸಿದ್ಧ ಮಾಡಿ ದೊಡ್ಡ ದೊಡ್ಡ ಮಡಿಗಳನ್ನು ಮಳೆಯ ನೀರು ಹೋಗದೆ ನಿಲ್ಲುವ ಹಾಗೆ ಸುತ್ತಲೂ ಒಡ್ಡು ಇಟ್ಟು ಮಡಿಗಳನ್ನು ಮಾಡಿ ಆ ಮಡಿಗಳಲ್ಲಿ ಗೊಬ್ಬರ ಹಾಕಿ 4 ತಾಳಿನ ಕೂರಿಗೆ ದಿಂಡಿಗೆ 5-6 ಬೆರಳಿಗೆ 1 ತಾಳು ಹಾಸಿ ಬುಕ್ಕ ಕಟ್ಟಿ 4 ಬೆರಳಿಗೊಂದು ಕಾಳು ಬೀಳುವಂತೆ ಅಥವಾ 5-6 ಬೆರಳಿಗೊಂದು ತಾಳು ಹಾಸಿ ಬುಕ್ಕ ಕಟ್ಟಿ 4 ಬೆರಳಿಗೊಂದು ಕಾಳು ಬೀಳುವಂತೆ ಕಡಲಿ ಬಿತ್ತಿ ಶೇಂಗದ ಬಿತ್ತಿಗೆ ಹಾಗೆ ಬಿತ್ತಿ ಅದರ ಮೇಲೆ ಹರಗಿ ಮತ್ತು ಅಡ್ಡ ಒಮ್ಮೆ ಇದರಂತೆ ಬಿತ್ತಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಅವಸರ ಚೌರಸ 2 ಸಾಲು ಬಿತ್ತಿದಲ್ಲಿ ಸ್ವಲ್ಪಾದರೂ ಭೂಮಿ ಹೋಗದೆ ಚೆನ್ನಾಗಿ ಬೆಳೆಯುವುದು. ಮುಂಗಾರಿಯ ಕಾಲದಲ್ಲಿ ಎರಿಯ ಹೊಲಗಳಲ್ಲಿ ಬಿತ್ತಬೇಕಾದರೆ ಹೊಂಗಲ ಬಳ್ಳುಳ್ಳಿಯನ್ನೇ ಬಿತ್ತಬೇಕು. ಆ ಪೈರು 4.5 ತಿಂಗಳಿಗೆ ಬರುತ್ತದೆ. ಅದನ್ನು ತೆಗೆದುಕೊಂಡು ಕಡಲಿಯ ಬಿತ್ತುವ ಹಾಗಿದ್ದರೆ ಬಳ್ಳುಳ್ಳಿಯ ಮಧ್ಯದಲ್ಲಿ ಮತ್ತೇನಾದರೂ ಹಾಕಬಾರದು. ಅಥವಾ 2 ಬೆಳೆಯ ಮಾಡಿಕೊಳ್ಳುವ ಇಚ್ಛೆ ಇಲ್ಲದಿದ್ದರೆ ಬಳ್ಳುಳ್ಳಿಯೊಳಗೆ ಗಜಕ್ಕೊಂದರಂತೆ ಹಗ್ಗಕ್ಕೆ ಗುಬ್ಬಿಯ ಹಾಕಿ ಅವಸರ ಚವರಸ ಸಾಲಾಗುವ ಹಾಗೆ ಮೆಣಸಿನ ಗಿಡಗಳನ್ನಾಗಲಿ ಬದನೆಯ ಗಿಡಗಳನ್ನಾಗಲಿ ಹಚ್ಚಬೇಕು. ಮುಂದೆ ಬಳ್ಳುಳ್ಳಿ ಅಗಿದು ತೆಗೆದುಕೊಂಡ ಮೇಲೆ ಆ ಗಿಡಗಳ ಮಧ್ಯದಲ್ಲಿ ಹರಗುತ್ತಾ ಹೋದ ಹಾಗೆ ಮೆಣಸಿನ ಗಿಡಗಳನ್ನಾಗಲಿ ಬದನೆಯ ಗಿಡಗಳನ್ನಾಗಲಿ ಹಚ್ಚಬೇಕು. ಮುಂದೆ ಬಳ್ಳುಳ್ಳಿ ಅಗಿದು ತೆಗೆದುಕೊಂಡ ಮೇಲೆ ಆ ಗಿಡಗಳ ಮಧ್ಯದಲ್ಲಿ ಹರಗುತ್ತಾ ಹೋದ ಹಾಗೆ ಮೆಣಸಿನ ಕಾಯಿಗಳಾದರೂ ಬದನೆಯ ಕಾಯಿಗಳಾದರೂ ನೀರು ಕಟ್ಟಿದ ಗಿಡಗಳ ಹಾಗೆ ಆಗುತ್ತವೆ. ಹಾಗೂ ಬಳ್ಳುಳ್ಳಿಯ ಹೊಲದ ಸುತ್ತಮುತ್ತ ಔಡಲ ಗಿಡಗಳನ್ನು, ಹಿರಿಯ ಬಳ್ಳಿಯನ್ನು, ಬೆಂಡಿಯ ಗಿಡಗಳನ್ನು ಹಾಕಬೇಕು. ಹೊಲದಲ್ಲಿ ನೀರು ನಿಲ್ಲದ ಹಾಗಾಗಬಾರದು. ತಂಪು ಎರಿಯಲ್ಲಿ ಚೋಟು ಗೇಣು ನೀರು ನಿಂತು ಆಳದಲ್ಲಿ ಇಮರಿ ಹೋಗುವ ಹಾಗೆ ಮೇಗಲನ್ನು ಮಾಡಬೇಕಾದರೆ 4-5 ಮಾರು ಅಗಲ 16 20 ಮಾರು ಉದ್ದ ಈ ಪ್ರಕಾರ ಮಡಿ ಮಾಡಿ ಗೊಬ್ಬರ ವಿಶೇಷವಾಗಿ ಹಾಕಿ ಇಂದ್ರೇಜಿ ಬೀಗಕ್ಕೆ 2 ಮಣದ ಅಜಮಾಸು ಬೀಜ ಬಿತ್ತಬೇಕು. ಹಾಗೂ ಇದರ ಬೆಳೆಯು ಅಜಮಾಸು ಪ್ರತಿ ಬೀಗಕ್ಕೆ 20 ಮಣದಂತೆ ಬಳ್ಳುಳ್ಳಿ ಹೊರಡುವುದು. ಬೀಜದ 10 ಪಟ್ಟು ಬೆಳೆಯಾಗುವುದಕ್ಕೆ ಸಂಶಯವಿಲ್ಲ ಮತ್ತು ಗೊಬ್ಬರ ಹಾಕುವಲ್ಲಿ ಮೆಹನತು ಮಾಡುವಲ್ಲಿ ಹಾಗೂ ಮಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬೆಳೆಯಾಗುವುದು. ಹೇಗಾದರೂ ಹುಸಿ ಹೋಗಲಾರದು ಮತ್ತು ಬಳ್ಳುಳ್ಳಿ ಒಳಗೆ ಮೆಣಸಿನ ಗಿಡಗಳನ್ನಾಗಲಿ ಬದನೆಯ ಗಿಡಗಳನ್ನಾಗಲಿ ಹಚ್ಚುವುದು ಆಗದಿದ್ದರೆ ಆ ಭೂಮಿಗೆ ಗೊಬ್ಬರ ಇರುವುದರಿಂದ ಹರಗಿ ಸಿದ್ಧ ಮಾಡಿ ಹಸ್ತ ಚಿತ್ತಿ ಸ್ವಾತಿ ಮಳೆಯಲ್ಲಿ ಸವದತ್ತಿ ಕೂರಿಗೆಯಿಂದ ಮೆಂತೆ ಬಿತ್ತಬೇಕು. ಆ ಮೆಂತೆದ ಒಳಗಾದರೂ 4 ಸೇರಿಗೆ 1 ಸೇರು ಸಾಸಿವೆ ಕಲಸಿ ಬಿತ್ತಬೇಕು. ಅದು ವಿಶೇಷವಾಗಿ ಬೆಳೆಯಾಗುತ್ತದೆ ಮತ್ತು ಅದರಲ್ಲಿ ಸದೆಯೂ ಇದ್ದರೆ ಸದೆಯನ್ನು ತೆಗೆಸಬೇಕು. ಹಾಗೂ ಅಂಥ ತಂಪು ಇದ್ದ ಎರೆಗಳಲ್ಲಿ ಗೊಬ್ಬರದ ಸೊಕ್ಕು ಇಲ್ಲದಿದ್ದರೆ ಹಿಂಗಾರಿಯ ಕಾಲದಲ್ಲಿಯಾದರೂ ಸವದತ್ತಿಯ ಕೂರಿಗೆಯಿಂದ ಹವಿಜ ಬಿತ್ತಿದರೆ ಚೆನ್ನಾಗಿ ಕಾಳುಗಳಾಗುತ್ತವೆ. ಬಹಳ ಒಂಡುತರವಾದ ಭೂಮಿಗಳಲ್ಲಿ ನೀರು ನಿಂತು ಆರಿದ್ದರೆ ಅಂಥ ಭೂಮಿಗಳಲ್ಲಿ ಸಾಸಿವೆ ಬಿತ್ತಿದರೂ ಬರುತ್ತದೆ ಅಥವಾ ಮೆಂತೆದಲ್ಲಿ ಪಡಿಗೆ 1 ಸೇರು ಸಾಸಿವೆ ಬಿತ್ತಿದರೂ ಬರುತ್ತದೆ. ಇಂಥ ತಂಪು ಎರೆಗಳಲ್ಲಿ ಜೀರಿಗೆ ಶಾಜೀರಿಗೆ ಸಬ್ಬಸಿಗೆ ಸೊಪ್ಪು ಗಜ್ಜರಿ ಬೀಜಗಳನ್ನಾದರೂ ಬಿತ್ತಿದರಂತೂ ಬರುತ್ತದೆ. ಇವುಗಳನ್ನು ಮುಂಗಾರಿಯ ಕಾಲದಲ್ಲಿ ಹಿಂದೆ ಹೇಳಿದ ಹಾಗೆ ಭೂಮಿಯನ್ನು ತಯಾರು ಮಾಡಿ ಗೊಬ್ಬರ ಹಾಕಿ ಬಿತ್ತಬೇಕು. ಸೇರು ಅಳತೆಯ ಜೀರಿಗೆಯಲ್ಲಿ 8 ಸೇರು ಸಣ್ಣ ಉಸುಕನ್ನು ಕಲಸಿ ಬಿತ್ತಬೇಕು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಬಿಡು ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಾಹ್ಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಮನವಯ್ಯದ ಕಳ್ಳತನವಿಲ್ಲ ಮರುಳ ಬಿಡುಬಾಯದುಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ ಜನ ಮೆಚ್ಚಿದರೆ ಶಿವ ಬಿಡುತ್ತಿಹನೇ ಜನರಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ ಜನರಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ ಚಿನ್ಮಯ ಶಿವತಾ ಎಲ್ಲ ಅರಿವ ಮರುಳ ಬಿಡುಬಾಯದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವಾ ಮನದೊಳು ಶಿವತಾನು ಮನೆ ಮಾಡಿಕೊಂಡಿಯ ಮನದೊಳು ಶಿವತಾನು ಮನೆ ಮಾಡಿಕೊಂಡಿಯ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾನ ಗುರು ಸಿದ್ಧ ಮರೆಯಾಗುವ ಮರುಳ ಬಿಡುಬಾಹ್ಯದೋಳು ಡಂಬವ ಮಾನಸದೋಳು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಿಡುಬಾಹ್ಯದೋಳು ಡಂಬವ ಮಾನಸದೋಳು ಎಡಬಿಡದಿರು ಶಂಭುವ ಮಾನಸದು ಎಡಬಿಡದಿರು ಶಂಭುವ ಮಾನಸದು ಎಡಬಿಡದಿರು ಶಂಭುವ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ ಓ ಜ್ಞಾನಲಿಂಗ ಓ ಜ್ಞಾನಲಿಂಗ ಜೀವಧಂಗ ಯಾಕೆ ಮರ್ತಾರೋ ಜೀವಧಂಗ ಯಾಕೆ ಮರ್ತಾರೋ ಜೀವಧಂಗ ಯಾಕೆ ಮರ್ತಾರೋ ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೋಗ್ಯಾರೋ ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೂಡ ಹಣಿಸಿ ಮಾಯವಾಗ್ಯಾದೋ ಮಾತುಳುಂಗಿ ಮೌನ ಬೆಳೆದಾದೋ ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೂಡ ಹಣಿಸಿ ಮಾಯವಾಗ್ಯಾದೋ ಓ ಪ್ರೀತಿಲಿಂಗ ಓ ಪ್ರೀತಿಲಿಂಗ ಮೌನದರ್ಥ ನಿನಗ ಹೊಳದಾರೋ ಮೌನದರ್ಥ ನಿನಗ ಹೊಳದಾರೋ ಮೌನದರ್ಥ ನಿನಗ ಹೊಳದಾರೋ ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ ಹರಿವ ಹಳ್ಳ ಹಾಡ ಹೇಳ್ಯಾದೋ ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದೋ ಹರಿವ ಹಳ್ಳ ಹಾಡ ಹೇಳ್ಯಾದೋ ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದೋ ಓ ಭಾವಲಿಂಗ ಓ ಭಾವಲಿಂಗ ಬದುಕಿನರ್ಥ ನಿನಗೆ ಹೊಳದಾರೋ ಬದುಕಿನರ್ಥ ನಿನಗೆ ಹೊಳದಾರೋ ಬದುಕಿನರ್ಥ ನಿನಗೆ ಹೊಳದಾರೋ ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ ಗುಡ್ಡ ಬೆಟ್ಟ ಹಸಿರು ಮುಟ್ಟಾದೋ ಉಸಿರು ಯಾಕ ನಿಂತ ಬಿಟ್ಟಾರೋ ಓ ಸೃಷ್ಟಿಲಿಂಗ ಓ ಸೃಷ್ಟಿಲಿಂಗ ಹೆಸರಿನರ್ಥ ನಿನಗೆ ಹೊಳದಾದು, ಹೆಸರಿನರ್ಥ ನಿನಗೆ ಹೊಳದಾದು, ಹೆಸರಿನರ್ಥ ನಿನಗೆ ಹೊಳದಾದು. ಗುಬ್ಬಿಯೊಂದು ಗೂಡು ಕಟ್ಟ್ಯಾದು, ಆ ಗೂಡಿನೊಳಗೆ ಜೀವ ಎಷ್ಟು ಎಲ್ಲಿಗೆ ಹೋಗ್ಯಾದು, ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದು, ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದು. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ. ಹಿಂದು ನಿಮ್ಮ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ. ಹಿಂದು ನಿಮ್ಮ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದೆ, ಎಷ್ಟೋ ಜನ್ಮ ತಿರುಗಿ ಬಂದೆ, ಅಲ್ಲಿಂದೇನೇನು ತಂದೆ. ನರ ಜನ್ಮದೋಳು ಸುಖಾಯಿಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ನರ ಜನ್ಮದೋಳು ಸುಖ ಬಿಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ. ಹಿಂದು ನಿಮ್ಮ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಉಂಡದ್ದುಟ್ಟದ್ದೆಲ್ಲ ನಿನ್ನ ಒಟ್ಟಿಗಾದಿತೋ, ಉಂಡದ್ದುಟ್ಟದ್ದೆಲ್ಲ ನಿನ್ನ ಒಟ್ಟಿಗಾದಿತೋ. ಇದ್ದದ್ದಿಲ್ಲೇ ಉಳದೀತೋ, ದಾನ ಕೊಟ್ಟರೆ ನಿನ್ನ ಒಟ್ಟಿಗಾದೀತು, ಹಾದಿ ಬುತ್ತಿಗಾದೀತು. ದಾನ ಕೊಟ್ಟರೆ ನಿನ್ನ ಒಟ್ಟಿಗಾದೀತು, ಹಾದಿ ಬುತ್ತಿಗಾದೀತು. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ. ಹಿಂದು ನಿಮ್ಮ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಪಾಪ ಮಾಡಬ್ಯಾಡೊಲತ್ತಿ ತಿಂದಿಯಲ್ಲೇ, ಪಾಪ ಮಾಡಬ್ಯಾಡಲತ್ತಿ ತಿಂದಿ ಅಲ್ಲೇ ಯಮರಾಯನಲ್ಲೇ. ಪುಣ್ಯ ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲಿ ಸದಾ ಶಿವನಲ್ಲಿ, ಪುಣ್ಯ ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲಿ ಸದಾ ಶಿವನಲ್ಲಿ. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ. ಹಿಂದು ನಿಮ್ಮ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ, ಊರಿಗೆ ನಾ ಹೋಗಬೇಕಣ್ಣ, ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ, ಊರಿಗೆ ನಾ ಹೋಗಬೇಕಣ್ಣ. ಆದರೆ ಹೋಗಬೇಕು, ದಾರಿ ಮಾತರ ತೋರಬೇಕು. ಮಾರಹರಣನ ಪಾದ ಕಮಲದೊಳು ಸೇರಿ ಸೇವಾ ಮಾಡಬೇಕು. ಊರಿಗೆ ನಾ ಹೋಗಬೇಕಣ್ಣ, ಊರಿಗೆ ನಾ ಹೋಗಬೇಕಣ್ಣ, ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ, ಊರಿಗೆ ನಾ ಹೋಗಬೇಕಣ್ಣ, ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ. ಊರಿಗಾದರ ಹೋಗಬೇಕು, ದಾರಿ ಮಾತರ ತೋರಬೇಕು. ಊರಿಗೆ ನಾ ಹೋಗಬೇಕಣ್ಣ, ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ, ಊರಿಗೆ ನಾ ಹೋಗಬೇಕಣ್ಣ, ದಾರ್ಯಾವುದಣ್ಣ ಊರಿಗೆ ನಾ ಹೋಗಬೇಕಣ್ಣ.